ಕೇಳುಗರೆ, ಹಲವು ವೈಜ್ಞಾನಿಕ ವಿಧಾನವನ್ನು ಗೊತ್ತಿಲ್ಲದೇನೆ ಬಳಸ್ತಾ ಇರ್ತೇವೆ. ಇಂತಹ ವೈಜ್ಞಾನಿಕ ಹಾಗೂ ತಾಂತ್ರಿಕ ಮಾಹಿತಿ ನೀಡುವ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಕಾರ್ಯಕ್ರಮ ಸರಣಿ ಜೆಎನ್ಎನ್ಸಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 9:05 ಕೇಳಿ ಶಿವಮೊಗ್ಗದ ಜೆಎನ್ಎನ್ಸಿ ಸಹಯೋಗದ ಕಾರ್ಯಕ್ರಮ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ 9:05. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಶ್ರೀಗಂಧದ ಕೃಷಿಯಿಂದ ಹೆಚ್ಚಿನ ಆದಾಯ ಗಳಿಸುವ ವಿಧಾನ, ಈ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಪ್ಪ ಕನ್ನೂರ್ ಅವರಿಂದ ಮಾಹಿತಿ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಗಂಧದ ಕೃಷಿಯಿಂದ ಹೆಚ್ಚಿನ ಆದಾಯ ಗಳಿಸುವ ವಿಧಾನ, ಈ ಕುರಿತು ಮಾತನಾಡುತ್ತಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದ ಸಿದ್ದಪ್ಪ ಕನ್ನೂರ್. ಅನಾದಿ ಕಾಲದಿಂದಲೂ ನವಿರಾದ ಪರಿಮಳಕ್ಕೆ ಹೆಸರಾದ ಹಾಗೂ ಸುಗಂಧಗಳ ರಾಜ್ಯವೆನಿಸಿದ ನಮ್ಮ ಶ್ರೀಗಂಧಕ್ಕೆ ನಮ್ಮ ಕರ್ನಾಟಕವೇ ಒಂದು ತವರು ನೆಲೆಯಾಗಿದೆ. ದಟ್ಟ ಅಡವಿಯಿಂದ ಕುರುಚಲ ಪ್ರದೇಶಗಳು ಸೇರಿದಂತೆ ಹೊಲ ಬಯಲು ಎಲ್ಲೆಡೆ ಸ್ವಾಭಾವಿಕವಾಗಿ ಬೆಳೆಯುವಂತಹ ಈ ಮರ ಸಸ್ಯಶಾಸ್ತ್ರೀಯವಾಗಿ ನಾವು ಸ್ಯಾಂಟಲಮ್ ಅಲ್ಬಮ್ ಎಂದು ಕರೆಯಲಾಗುತ್ತದೆ. ಇದು ಅರೆ ಪರಾವಲಂಬಿ ಸಸ್ಯವಾಗಿದ್ದು ಬೇರೆ ಗಿಡ ಮರಗಳ ಬೇರಿಂದ ಸಾರವನ್ನು ಹೀರಿಕೊಂಡು ಬೆಳೆಯುತ್ತದೆ. ಹಾಗಾಗಿ ಅತಿಥಿಯ ಸಸ್ಯ ಅಥವಾ ಮರ ಶ್ರೀಗಂಧದ ಬೆಳವಣಿಗೆ ಅತಿ ಅವಶ್ಯಕ. ಬಲಿತ ಮರದ ಕಾಂಡ ಹಾಗೂ ಬೇರಿನ ತಿರುಳು ಅಂತ ನಾವೇನು ಚೇಗು ಅಂತ ಹೇಳ್ತೀವಲ್ಲ, ಈ ಮರದ ವೈಶಿಷ್ಟ್ಯ ಸುಗಂಧೆಣ್ಣೆಯ ಅಗರ ಮತ್ತು ಹೆಚ್ಚು ಮೌಲ್ಯಯುತ ಆಗಿದೆ. ಶ್ರೀಗಂಧವು ಬರೀ ಸುಗಂಧ ಎಣ್ಣೆಗೆ ಆಗಿ ಅಲ್ಲದೆ ಅದರ ನುಣುಪು ಹಾಗೂ ಹೊಳಪಿಗಾಗಿ ಕರಕುಶಲ ಕೆತ್ತನೆಗೆ ಅತಿಯಾಗಿ ಉಪಯೋಗಿಸಲ್ಪಡುವ ಮೂಲ ಔಷಧವೂ ಹೌದು. ಇಂದು ಸೌಂದರ್ಯ ವರ್ಧಕ ಹಾಗೂ ಇನ್ನಿತರ ಆಯುರ್ವೇದಿಯ ಔಷಧಗಳಲ್ಲಿಯೂ ಅನಾದಿ ಕಾಲದಿಂದಲೂ ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ಹೊರದೇಶದಲ್ಲಾಗಲಿ ಹೆಚ್ಚಾಗಿ ಬಳಸಲ್ಪಡುತ್ತಿದೆ. ಹಾಗಾಗಿ ಇದಕ್ಕೆ ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಹೊರದೇಶದಲ್ಲೂ ಸಹ ಬೇಡಿಕೆ ಹೆಚ್ಚಾಗುತ್ತಿದೆ. ನಮ್ಮ ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಹವಾಗುಣ ಈ ಮರಕ್ಕೆ ಹೆಚ್ಚು ಸೂಕ್ತವಾಗಿದ್ದು ಶ್ರೀಗಂಧದ ವಹಿವಾಟಿನಲ್ಲಿ ಕರ್ನಾಟಕ ರಾಜ್ಯವು ಮುಂಚೂಣಿಯಲ್ಲಿದೆ. ಸಾಂಸ್ಕೃತಿಕ ನಗರವಾದ ಮೈಸೂರಿಗೆ ಪಾರಂಪರಿಕ ಪಟ್ಟ ಬರಲು ಶ್ರೀಗಂಧವೂ ಸಹ ಒಂದು ಕಾರಣವಾಗಿದೆ ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ. ಶ್ರೀಗಂಧದ ಮರವು ಭಾರತ, ಮಲಯ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಶ್ರೀಲಂಕಾ ದೇಶಗಳಲ್ಲಿ ಬೆಳೆಯುತ್ತಿದೆ. ಆದರೆ ದಕ್ಷಿಣ ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ಬೆಳೆಯುವಂತಹ ಶ್ರೀಗಂಧದ ಮರದ ಶ್ರೇಷ್ಠತೆ, ಪರಿಮಳ ಇನ್ನಾವುದೇ ಕಡೆಯ ಬೆಳೆಯುವ ಶ್ರೀಗಂಧದ ಮರಗಳಲ್ಲಿ ಕಂಡು ಬರುವುದಿಲ್ಲ. ಆದ್ದರಿಂದ ಮೈಸೂರದ ಶ್ರೀಗಂಧಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟತೆ, ಖ್ಯಾತಿ ಇದೆ ಎಂದು ಹೇಳಲು ತುಂಬಾ ಹೆಮ್ಮೆ ಅನಿಸುತ್ತದೆ. ತೆಳುವಾದ ಇಳಿ ಬೀಳುವ ಸಣ್ಣ ರೆಂಬೆಗಳಿಂದ ಕೂಡಿರುವ ಸಣ್ಣ ಎಲೆಗಳ ನಿತ್ಯ ಹಸಿರು ಮರ ಇದಾಗಿದ್ದು, ಸುಮಾರು 40-50 ಅಡಿ ಎತ್ತರ ಬೆಳೆಯುವ ಈ ಮರ 3-8 ಅಡಿ ಸುತ್ತಳೆಯನ್ನು ಹೊಂದಬಹುದು. 1874 ಹಾಸನ ಜಿಲ್ಲೆಯಲ್ಲಿ ಕಂಡು ಬಂದಂತ 8 ಅಡಿ ಸುತ್ತಳತೆಯನ್ನು ಹೊಂದಿ 1 ಟನ್ನಷ್ಟು ಶ್ರೀಗಂಧ ದೊರೆಯಿತೆಂದು ನಮ್ಮ ದಾಖಲೆಗಳಿಂದ ತಿಳಿದು ಬಂದಿದೆ. ಸುಮಾರು 20-30 ವರ್ಷದ ಮರವು ಹೆಚ್ಚು ಬಲಿಷ್ಠವಾಗಿದ್ದು ಹೆಚ್ಚು ಮೌಲ್ಯ ಭರಿತವಾಗಿ ಸಂಸ್ಕರಣೆಗೆ ಯೋಗ್ಯವಾಗಿರುತ್ತದೆ. ಮರದ ಎಲ್ಲಾ ಭಾಗಗಳು ಉಪಯುಕ್ತವಾಗಿರುತ್ತದೆ. ಶ್ರೀಗಂಧದ ಮರವನ್ನು ತೈಲ ತೆಗೆಯಲು ಮತ್ತು ಸುಂದರವಾದ ಕಲಾಕೃತಿಗಳ ಕೆತ್ತನೆಗಳಿಗೆ ಬಳಸುತ್ತಾರೆ. ಶ್ರೀಗಂಧದ ತೈಲವನ್ನು ಸಾಬೂನು, ಔಷಧಿ ತಯಾರಿಕೆ ಇತ್ಯಾದಿಗಳಿಗೆ ಬಳಸುತ್ತಿದ್ದು, ಶ್ರೀಗಂಧ ತೈಲ ತೆಗೆದ ನಂತರ ಉಳಿಯುವ ಶ್ರೀಗಂಧದ ಧೂಳನ್ನು ಅಂದ್ರೆ ನಾವು ಹೊಟ್ಟು ಅಂತ ಏನು ಹೇಳ್ತೀವಲ್ಲ, ಅಗರಬತ್ತಿ ತಯಾರಿಕೆಯಲ್ಲಿ ಸಹ ಬಳಸುವ ರೂಢಿ ಇದೆ. ಶ್ರೀಗಂಧದ ತೈಲವನ್ನು ಮೂತ್ರಕೋಶದ ವ್ಯಾಧಿ, ಗೊನೋರಿಯಾ ಹಾಗೂ ಕಪ ನಿವಾರಣೆಗೆ ಆಯುರ್ವೇದಿಕ ಔಷಧಗಳಲ್ಲಿ ಬಳಸಲಾಗುತ್ತಿದ್ದು, ಬೀಜದಿಂದ ಲಭ್ಯವಾಗುವ ಎಣ್ಣೆಯನ್ನು ಚರ್ಮ ರೋಗ ನಿವಾರಣೆ ಹಾಗೂ ಯುನಾನಿ ಔಷಧಿ ತಯಾರಿಕೆಯಲ್ಲಿ ವಿರೇಚಕವಾಗಿಯೂ ಉಪಯೋಗ ಮಾಡಲ್ಪಟ್ಟಿದ್ದು, ಮರದ ಚಕ್ಕೆ ಕೊರಡುಗಳನ್ನು ಪೂಜಾ ವಿಧಿಗಳಿಗೆ ಉಪಯೋಗಿಸುತ್ತಾರೆ. ಅದರ ಮೌಲ್ಯದ ವಿಷಯದಲ್ಲಿ ವಿವಿಧ ದರ್ಜೆದ ಭಾಗಗಳಿಗೆ ಪ್ರತ್ಯೇಕ ದರಗಳನ್ನು ಅರಣ್ಯ ಇಲಾಖೆಯು ನಿಗದಿಪಡಿಸುತ್ತದೆ. ಶ್ರೀಗಂಧದ ಅತಿ ಹೆಚ್ಚಿನ ಮೌಲ್ಯ ಹಾಗೂ ಅತಿ ಕಡಿಮೆ ಲಭ್ಯತೆಗಳನ್ನು ಗಮನಿಸಿ ಇತ್ತೀಚಿನವರೆಗೂ ಈ ಮರ ಎಲ್ಲೇ ಬೆಳೆಯಲಿ, ಯಾವುದೇ ಪ್ರದೇಶದಲ್ಲಿರಲಿ, ಅದು ಸದಾ ಸೊತ್ತಾಗಿತ್ತು. ಕ್ಷೀಣಿತ್ತಿರುವ ಶ್ರೀಗಂಧದ ಸಂಪತ್ತು, ಇತ್ತೀಚಿನ ಜಾಗತಿಕ ಬೇಡಿಕೆ ಮತ್ತು ಒಳ್ಳೆಯ ಆದಾಯ ಹಾಗೂ ಉದ್ಯೋಗ ಸೃಷ್ಟಿ ಮಾಡುವ ಶ್ರೀಗಂಧದ ಪರಂಪರೆಯನ್ನು ಕಾಪಾಡಲು ಘನ ಸರ್ಕಾರವು 2007 ಸಾಲಿನಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಹಾಗೂ ಕರ್ನಾಟಕ ಅರಣ್ಯ ನಿಯಮಾವಳಿ 1969 ಗಳಿಗೆ ಹಲವಾರು ತಿದ್ದುಪಡಿಗಳನ್ನು ತಂದು ಶ್ರೀಗಂಧದ ಮರುಪೂರಣೆಗಾಗಿ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ಅರಣ್ಯ ತಿದ್ದುಪಡಿ ಕಾಯ್ದೆ 2001 ಸೆಕ್ಷನ್ 108 ಆದೇಶ ಸಂಖ್ಯೆ FEE 16 FSW ರ ಪ್ರಕಾರ ಯಾರ ಜಮೀನಿನಲ್ಲಿ ಶ್ರೀಗಂಧ ಮರವಿರುತ್ತದೆಯೋ ಆ ಮರವು ಜಮೀನಿನ ಮಾಲೀಕನ ಸ್ವತ್ತು ಎಂದು ತಿದ್ದುಪಡಿ ಮಾಡುವುದರಿಂದ ಕಾನೂನಿನ ಪ್ರಕಾರ ಬೆಳೆದವರು ವಿಲೇವಾರಿ ನಿಯಮಗಳಿಗೆ ಒಳಪಟ್ಟು ಮರದ ಸಂಪೂರ್ಣ ಒಡೆಯರಾಗುತ್ತೆಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡುತ್ತೇನೆ. ಹೊಸ ಆದೇಶದನ್ನೇ ಶ್ರೀಗಂಧ ಬರೀ ಸರ್ಕಾರದ ಸ್ವಾಭಿಕ್ಕೆ ಮಾತ್ರ ಒಳಪಡುವುದಿಲ್ಲ, ಬೆಳೆಗಾರನು ಅದರ ಜಂಟಿ ಮಾಲೀಕತ್ವ ಹೊಂದಿ ಅದರ ಆರ್ಥಿಕ ಲಾಭಾಂಶದಲ್ಲಿ ಹೆಚ್ಚಿನ ಪಾಲುದಾರನಾಗಿರುತ್ತಾನೆ. ಆದ್ದರಿಂದ ರೈತರು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಶ್ರೀಗಂಧ ಮರವನ್ನು ತಮ್ಮ ಜಮೀನುಗಳಲ್ಲಿ ಬೆಳೆಯಬಹುದು. ರೈತರು ಹಾಗೂ ಇನ್ನಿತರ ಸಾರ್ವಜನಿಕರು ತಮ್ಮ ಸ್ವಂತ ಜಮೀನಿನಲ್ಲಿ ಬೆಳೆದಿರುವ ಶ್ರೀಗಂಧ ಮರದ ಮಾಲೀಕತ್ವ ಹೊಂದಿದ್ದು ಅಂತಹ ಮರವನ್ನು ಕಟಾವಿಗೆ ಬಂದಾಗ ಅರಣ್ಯ ಇಲಾಖೆಗೆ ಅಥವಾ ಅವರ ಅನುಮತಿಯೊಂದಿಗೆ ಇತರ ಸರ್ಕಾರಿ ನಿಯಮಗಳಾದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಂದ್ರೆ ನಾವು KSDL ಬೆಂಗಳೂರು ಹಾಗೂ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಯಮ KHDC ಇವರುಗಳಿಗೆ ನೇರವಾಗಿ ಮಾರಾಟ ಮಾಡಬಹುದು. ಅತಿ ಕಡಿಮೆ ನಿರ್ವಹಣೆಯಲ್ಲಿ ಅತಿ ಹೆಚ್ಚು ಮೌಲ್ಯ ನೀಡುವ ಬಹು ಬೇಡಿಕೆ ಈ ಶ್ರೀಗಂಧ ಸರಳೀಕರಿಸಿದ ನಿಯಮಗಳಿಂದ ರೈತರನ್ನು ಒಳಗೊಂಡಂತೆ ಸಮಾಜದ ಎಲ್ಲ ವರ್ಗದವರಿಗೂ ಇನ್ನು ಮುಂದೆ ಕಾಮಧೇನು ಕಲ್ಪವೃಕ್ಷವಾಗಲಿದೆ. ಅತಿ ಹೆಚ್ಚು ಜಾಗ ಬೇಡದ, ಅತಿ ಆರೈಕೆಯನ್ನು ಸಹ ಬಯಸದ ಈ ಗಿಡವನ್ನು ಮನೆಯ ಮುಂದೆ ಹಿತ್ತಲಲ್ಲಿ ಹೊಲದ ಬದುವಿನಲ್ಲಿ ಮಿಶ್ರ ಬೆಳೆಯಾಗಿ ಏಕೆ ಬೆಳೆಯಾಗಿ ಬೆಳೆಸಿ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಹೊಂದಬಹುದು. ಶ್ರೀಗಂಧದ ಕೃಷಿಯು ಅಕ್ರಮ ಕಟಾವು ಮತ್ತು ಕಳ್ಳೆ ಸಾಗಣೆಯಂತಹ ಸವಾಲುಗಳನ್ನು ಎದುರಿಸುತ್ತಿರುವಾಗ ಸುಸ್ಥಿರ ಆಚರಣೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಮಹತ್ವದ ಈ ಸಂಪನ್ಮೂಲವನ್ನು ಸಂರಕ್ಷಿಸಲು ಪ್ರಯತ್ನಗಳು ನಡೆಯುತ್ತಿವೆ. ಶ್ರೀಗಂಧದ ಮರಗಳನ್ನು ಬೆಳೆಯುವುದಕ್ಕಿಂತ ರಕ್ಷಿಸುವುದು ಕಷ್ಟ ಎಂದು ರೈತರು ಅರಿವು ತೋಡಿಕೊಂಡಿದ್ದಾರೆ. ಆದಾಗೂ ಶ್ರೀಗಂಧದ ಮರಗಳ ರಕ್ಷಣೆಗೆ ಹಲವಾರು ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಗಂಧದ ಮರಗಳನ್ನು ಬೆಳೆಸುವ ಭೂಮಿಯು ಸುತ್ತಲೂ ಎತ್ತರದ ಕಾಂಪೌಂಡ್ ಗೋಡೆಗಳನ್ನು ನಿರ್ಮಿಸುವುದು ಅಥವಾ ಸುತ್ತಲೂ ಬೇಲಿಗಳನ್ನು ಬೆಳೆಸುವುದು, ಗಸ್ತು ತಿರುಗಲು ನಾಯಿಗಳನ್ನು ಬೆಳೆಸುವುದು, ಸೌರ ವಿದ್ಯುತ್ ಬೇಲಿಗಳನ್ನು ಹಾಕುವುದು ಮತ್ತು ಗಂಧದ ಮರಗಳನ್ನು ಹಾಗೂ ತೋಟಗಳಿಗೆ ಚೈನ್ ಲಿಂಕ್ ಮೆಶ್ ಅನ್ನು ಅಳವಡಿಸುವುದು ಮುಂತಾದ ವಿಧಾನಗಳನ್ನು ಇತ್ತೀಚೆಗೆ ನಾವು ಬೆಳೆಸಲಾಗುತ್ತಿದೆ. ಇದರೊಂದಿಗೆ ಮೈಕ್ರೋಚಿಪ್ ಆಧಾರಿತ ರಕ್ಷಣಾ ವ್ಯವಸ್ಥೆಯ ಮೂಲಕ ಶ್ರೀಗಂಧ ಮರಗಳನ್ನು ಉಳಿಸಲು ಬೆಂಗಳೂರಿನಲ್ಲಿರುವ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಸ್ಥೆಯು ಪ್ರಾಯೋಗಿಕವಾಗಿ ಆರಂಭಿಸಿದೆ. ಈ ಪ್ರೊಟೆಕ್ಷನ್ ವ್ಯವಸ್ಥೆಯನ್ನು ಬಳಸಿಕೊಂಡು ಹೆಚ್ಚಿನ ಮೌಲ್ಯದ ಮರಗಳ ನೈಜ ಸಮಯ ಮೇಲ್ವಿಚಾರಣೆಯು ಅರಣ್ಯ ಇಲಾಖೆಗಳು ಮತ್ತು ಶ್ರೀಗಂಧ ಬೆಳೆಗಾರರಿಗೆ ತಮ್ಮ ಬೆಲೆ ಬಾಳುವ ಮರಗಳನ್ನು ತಮ್ಮ ಕಟಾವಿನವರೆಗೆ ರಕ್ಷಿಸಲು ವರದಾನವಾಗಿದೆ ಎಂದು ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ ವ್ಯವಸ್ಥೆಯನ್ನು ಪ್ರೋಟೋಕಾಲ್ ಬಳಸಿಕೊಂಡು ಅದರ ಅಕ್ರಮ ಕತ್ತರಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಪತ್ತೆ ಹಚ್ಚಲು ಅಭಿವೃದ್ಧಿಪಡಿಸಲಾಗಿದೆ. ಮೈಕ್ರೋಚಿಪ್ ಆಧಾರಿತ ಈ ಪ್ರೊಟೆಕ್ಷನ್ ಸಿಸ್ಟಮ್ ಅರಣ್ಯ ಮತ್ತು ರೈತರ ಹೊಲಗಳಲ್ಲಿ ಶ್ರೀಗಂಧ ಮರಗಳನ್ನು ರಕ್ಷಿಸಲು ಪ್ರಾಯೋಗಿಕವಾಗಿ ಮತ್ತು ಬಳಕೆದಾರ ಸ್ನೇಹಿ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ಶ್ರೀಗಂಧದ ಮರಗಳಲ್ಲಿ ಚಿಪ್ಸ್ ಅಳವಡಿಸುವ ಈ ಹೊಸ ಆಲೋಚನೆಯು ಕಾರ್ಯಸಾಧ್ಯವಾಗಿದ್ದು ಈ ಅಮೂಲ್ಯ ಮರಗಳ ಅಸಹಜನ ಚಲನ ಕಂಡು ಬಂದರೆ ನಿಯಂತ್ರಣ ಕೇಂದ್ರಕ್ಕೆ ಎಚ್ಚರಿಕೆ ಬಂದು ಶೀಘ್ರದಲ್ಲಿ ಭದ್ರತಾ ಅಧಿಕಾರಿಗಳು ನಿರ್ದಿಷ್ಟ ಸ್ಥಳಕ್ಕೆ ತಲುಪಬಹುದಾಗಿದೆ. ಶ್ರೀಗಂಧದ ಮರ ಕಳ್ಳತನವಾದರೆ ತಕ್ಷಣದ ಸಮೀಪದ ಪೊಲೀಸ್ ಠಾಣೆ ಅಥವಾ ವ್ಯಾಪ್ತಿಯ ವಲಯ ಅರಣ್ಯ ಅಧಿಕಾರಿಗಳಲ್ಲಿ ದೂರು ದಾಖಲಿಸಬೇಕು. ಶ್ರೀಗಂಧದ ಕಳ್ಳ ಸಾಗಣೆಯು ಜಾಮೀನು ರಹಿತ ಅಪರಾಧವಾಗಿದ್ದು ಮೊದಲ ಅಪರಾಧ ಪ್ರಕರಣದಲ್ಲಿ ಅಪರಾಧ ಸಾಬೀತಾದ ಕಳ್ಳ ಸಾಗಾಣಿಕೆದಾರನು ಕನಿಷ್ಠ ರು 50,000 ದಂಡ ಮತ್ತು ಎರಡನೆಯ ಮತ್ತು ನಂತರದ ಅಪರಾಧದ ಸಂದರ್ಭದಲ್ಲಿ 7 ವರ್ಷಗಳಿಗೆ ಕಡಿಮೆ ಇಲ್ಲದ ಜೈಲು ಶಿಕ್ಷೆ ಮತ್ತು ರು 75,000 ದಂಡ ಪಾವತಿಸಬೇಕಾಗುತ್ತದೆ. ಶ್ರೀಗಂಧಗಳ ಮರವು ಕಲ್ಲು ಮಿಶ್ರಿತ ಕಪ್ಪು ಮಣ್ಣು, ಕೆಂಪು, ಮರಳು, ಕಪ್ಪು ಮತ್ತು ಲ್ಯಾಟರೈಟ್ ಮಣ್ಣುಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತಿದ್ದು ಈ ಶ್ರೀಗಂಧ ಸಸ್ಯ ಲಭ್ಯತೆ, ನಾಟಿ, ಮೇಲ್ವಿಚಾರಣೆ ಮತ್ತು ಕಟಾವು ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಕಲ್ಲು ಮತ್ತು ಕೆಂಕರೆ ಪ್ರದೇಶಗಳಲ್ಲಿ ಬೆಳೆಯುವ ಚಂದನ ಗಿಡಗಳಲ್ಲಿ, ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಚಂದನ ಅಂತ ನಾವು ಇನ್ನು ಕರಿತೀವಲ್ಲ, ಚಂದನ ಗಿಡಗಳಲ್ಲಿ ಸಹ ಸುವಾಸನೆ ಅಂಶ ಹೆಚ್ಚು. ಸಮುದ್ರ ಮಟ್ಟದಿಂದ ಸುಮಾರು 1,800 meters ಎತ್ತರದವರೆಗಿನ ಪ್ರದೇಶ, ಕನಿಷ್ಠ 15 degrees centigrade 38 degrees centigrade ತಾಪಮಾನ, ಹಾಗೂ ವಾರ್ಷಿಕ ಸರಾಸರಿ 600 to 1,600 millimeters ಮಳೆ ಬೀಳುವ ಜಾಗ ತುಂಬಾ ಉತ್ತಮವಾಗಿದ್ದು, ಜೌಗು ಪ್ರದೇಶಕ್ಕೆ ಈ ಶ್ರೀಗಂಧದ ವ್ಯವಸಾಯ ಸೂಕ್ತವಲ್ಲ. ಈ ಬೆಳೆ ಹೆಚ್ಚು ಸೂರ್ಯಪ್ರಕಾಶವನ್ನು ಬಯಸುತ್ತಿದ್ದರಿಂದ ನೆರಳಿನಲ್ಲಿ ಈ ಗಿಡವನ್ನು ಬೆಳೆಸಲಾಗುತ್ತಿಲ್ಲ. ಸಸಿಗಳನ್ನು ತಾವುಗಳು ಅರಣ್ಯ ಇಲಾಖೆಯಿಂದ ಅಥವಾ ಖಾಸಗಿ ನರ್ಸರಿ ಅಥವಾ ಮರ ವಿಜ್ಞಾನ ತಾಂತ್ರಿಕ ಸಂಸ್ಥೆ ಮಲ್ಲೇಶ್ವರಂ ಬೆಂಗಳೂರು ಹಾಗೂ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಸಂಸ್ಥೆ ಯಶವಂತಪುರ ಬೆಂಗಳೂರು ಇವರಿಂದ ಪಡೆಯಬಹುದು. ರೈತರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಸಿ ಬೇಕಿದ್ದರೆ ಅವರೇ ಸಸಿಗಳನ್ನು ಸ್ವಂತ ನರ್ಸರಿಯಲ್ಲಿ ಬೆಳೆಸಿ ನಾಟಿ ಮಾಡಬಹುದು. ಇಲ್ಲದಿದ್ದರೆ ಶ್ರೀಗಂಧ ಬೆಳೆಯುವ ರೈತರು KSDL ರವರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ, ಅಂದರೆ ರೈತರು ಅರಣ್ಯ ಇಲಾಖೆ ಮತ್ತು KSDL ರೊಂದಿಗೆ ಮಾಡಿಕೊಂಡರೆ KSDL ರೈತರಿಗೆ ಈ ಒಪ್ಪಂದದ ಪ್ರಕಾರ ಶೇಕಡ 50% ರಿಯಾಯಿತಿ ದರದಲ್ಲಿ ಶ್ರೀಗಂಧದ ಸಸಿಗಳನ್ನು ನೀಡುತ್ತದೆ. ಮತ್ತು ಕೊಯ್ಲಿಗೆ ಬಂದಂತಹ ಶ್ರೀಗಂಧ ಮರಗಳನ್ನು ಅಂದಿನ ಮಾರುಕಟ್ಟೆ ದರ ನೀಡಿ ರೈತರಿಂದ ಖರೀದಿಸುತ್ತದೆ. ಇದನ್ನು ಶ್ರೀಗಂಧವನ್ನು ನಾಟಿ ಮತ್ತು ಬೇಸಾಯ ಕ್ರಮದ ಬಗ್ಗೆ ಸುಮಾರು 25-30 centimeters ಎತ್ತರ ಹಾಗೂ 3 millimeters ಸುತ್ತಳತೆಯ ಕಾಂಡವುಳ್ಳ ಆರೋಗ್ಯವಂತ ಶ್ರೀಗಂಧ ಸಸಿಗಳನ್ನು ಜಮೀನಿನ ಫಲವತ್ತತೆಗೆ ತಕ್ಕಂತೆ ಹಾಗೂ ಬೆಳೆಸಲು ಉದ್ದೇಶಿಸಲಾದ ಅತಿಥಿಯ ಸಸ್ಯ ಗುಣಗಳಿಗೆ ಅನುಗುಣವಾಗಿ 5x5 meters ಅಂತರದಲ್ಲಿ, ಅಂದರೆ ಸುಮಾರು ಎಕರೆಗೆ 160, ಹೆಕ್ಟರ್ ಒಂದಕ್ಕೆ 400 ಗಿಡಗಳಂತೆ ನಾಟಿ ಮಾಡಬಹುದು. ನಾಟಿ ಮಾಡುವಾಗ ನಾವು ಉಯಿಕ ಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸಸಿ ಗುಣಿಯು ಸುಮಾರು 50 cm ಇರಬೇಕು. ಅತಿಥಿ ಗಿಡಗಳಿಗೆ 30 cm ಉದ್ದ ಅಗಲ ಎತ್ತರ ಇರಬೇಕು. ಈ ಗುಣಿಗಳನ್ನು ಯಾಂತ್ರಿಕ ವಿಧಾನದಿಂದಲೂ ಸಹ ನಾವು ಮಾಡಬಹುದು. ಸಸಿಗಳನ್ನು ನೆಡುವಾಗ ಮುಂಚಿತವಾಗಿ ಗುಣಿಗಳನ್ನು ತೆಗೆಸಿ ಚೆನ್ನಾಗಿ ಮಾಗಿದ ಗೊಬ್ಬರವನ್ನು ತುಂಬಿ ಬಿಡಬೇಕು. ಯಾಂತ್ರಿಕ ನೇಗಿಲಿನಿಂದ 3x3 ಅಂತರವಿರುವ ಸಾಲಿನ ಮಧ್ಯೆ ಉಳುಮೆ ಮಾಡಬೇಕು. ಈ ನೇಗಿಲು ಸಾಲುಗಳು ಸಸ್ಯದ ಬುಡಕ್ಕೆ ಮಣ್ಣನ್ನು ಒದಗಿಸುವುದಲ್ಲೇ ಮಳೆಗಾಲದಲ್ಲಿ ಬಿದ್ದ ಮಳೆಯ ನೀರನ್ನು ಶೇಖರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ವರ್ಷಕ್ಕೊಮ್ಮೆ ಸಸ್ಯಗಳ ನಡುವೆ ಇರುವ 3 meters ಅಂತರವನ್ನು ಅಗೆದು ಮಣ್ಣನ್ನು ಸಡಿಲು ಮಾಡಬೇಕು. ಇದರಿಂದಾಗಿ ಸಸ್ಯಗಳ ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ. ಸಸ್ಯಗಳ ಗುಂಡಿಗಳಿಗೆ ಚೆನ್ನಾಗಿ ಕಲಿತ ಗೊಬ್ಬರ, ಮರಳು, ಕೆಂಪು ಮಣ್ಣಿನೊಂದಿಗೆ 2:1:1 ಮಿಶ್ರಿತ ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕು. ಎಲ್ಲಾ ಸಸ್ಯಗಳನ್ನು ಒಂದೇ ಬಾರಿಗೆ ನೆಡಬೇಕು. ಕಾರಣಾಂತರಗಳಿಂದ ಹಾಳಾದ ಸಸ್ಯಗಳ ಜಾಗದಲ್ಲಿ ಹೊಸ ಸಸ್ಯಗಳನ್ನು ನೆಡಬಹುದು. ಬೇಸಿಗೆಯಲ್ಲಿ ವಾರಕ್ಕೆ ಒಂದಾವರ್ತಿ ಗಿಡಕ್ಕೆ 2 liters ನೀರನ್ನು ಸಹ ಒದಗಿಸುವುದು ತುಂಬಾ ಸೂಕ್ತವಾಗಿದೆ. ಕಾಂಡ ದಪ್ಪವಾಗಲು ಮತ್ತು ಗಂಟುಗಳಿಲ್ಲದ ನೇರ ಕಾಂಡ ಪಡೆಯಲು ಸಸ್ಯದ ಮುಖ್ಯ ಕಾಂಡದ ಕೆಳಭಾಗದಲ್ಲಿ ಬೆಳೆಯುವ ರೆಂಬೆಗಳನ್ನು ಆಗಾಗ ಕತ್ತರಿಸಿ ಗಿಡ ಎತ್ತರ ಬೆಳೆಯುವಂತೆ ನೋಡಿಕೊಳ್ಳುವುದು ತುಂಬಾ ಸೂಕ್ತ. 6 ತಿಂಗಳಿಗೊಮ್ಮೆ ಸಸಿಯ ಸುತ್ತ 50 cm ಸುತ್ತಲಿನ ಮಣ್ಣನ್ನು ಅಗೆದು ತಿರುವು ಹಾಕಿ ಮಣ್ಣು ಅಗೆತದ ಕೆಲಸ ಮಾಡುವುದು ಮತ್ತು ಬುಡಕ್ಕೆ ಸೊಪ್ಪು ಅಥವಾ ಹುಲ್ಲನ್ನು ಹಾಕುವುದರಿಂದ ಕೆಲವೊಂದು ರೋಗಗಳನ್ನು ನಾವು ತಡೆಗಟ್ಟಲು ಸಹಕಾರಿಯಾಗುತ್ತದೆ. ಆಶ್ರಯ ನೀಡುವ ಅತಿಥಿಯ ಗಿಡಗಳ ರೆಂಬೆಗಳನ್ನು ಆಗಾಗ್ಗೆ ಕಡಿದು ಗಂಧದ ಸಸಿಗೆ ಬಿಸಿಲು ಹರಿಯುವಂತೆ ಮಾಡುವುದು ತುಂಬಾ ಸೂಕ್ತವಾಗಿದೆ. ಈಗ ನಾವು ಸಸಿಗಳ ಜೊತೆಗೆ ಆಂತರಿಕ ಸಸಿಗಳ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡುವುದರ ಬಗ್ಗೆ ಮಾಹಿತಿ. ಮೊದಲೇ ಹೇಳಿದಂತೆ ಶ್ರೀಗಂಧದ ಮರವು ಪರಾವಲಂಬಿ ಗಿಡವಾಗಿದ್ದು ತನ್ನ ಬೆಳವಣಿಗೆಗೆ ಇನ್ನೊಂದು ಸಸ್ಯವನ್ನು ಬಯಸುವುದು. ಶ್ರೀಗಂಧದ ಸಸ್ಯಗಳನ್ನು ನೆಡುವ ಜಾಗ ಮತ್ತು ಅದಕ್ಕೆ ಸ್ವರೂಪಕ್ಕೆ ತಕ್ಕಂತೆ ದೀರ್ಘಾವಧಿಯ ಅವಲಂಬಿ ಅತಿಥಿಯ ಸಸ್ಯಗಳನ್ನು ನೆಡಬಹುದು. ಆಶ್ರಯ ನೀಡುವ ಸಸ್ಯಗಳೆಂದರೆ ಸಾಮಾನ್ಯವಾಗಿ ಕಾಡು ಜಾತಿಯ ಸರ್ವೆ ಮರ, ಕರಿಜಾಲಿ ಮರ, ಹೊಂಗೆ ಮರ, ಸೀಮೆ ತಂಗಡಿಗೆ, ಭಾಗ್ಯ ಮರಗಳು ಅಥವಾ ಇನ್ನಿತರ ತೋಟಗಾರಿಕೆ ಸಸ್ಯಗಳಾದಂತಹ ನುಗ್ಗೆ, ಕರಿಬೇವು, ಆಮ್ಲ, ಗಜ ಆಮ್ಲ ಇತ್ಯಾದಿಗಳನ್ನು ಅಥವಾ ಇಂತಹ ಮಿಶ್ರ ಬೆಳೆಗಳನ್ನು ಮಣ್ಣು, ಹವಾಗುಣ, ನೀರಾವರಿ ಅನುಕೂಲಗಳನ್ನು ಅವಲಂಬಿಸಿ ರೈತರ ಆರ್ಥಿಕತೆಗೆ ಪೂರಕವಾಗುವಂತ ಮತ್ತು ಸಮೀಪದ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೆಳೆಗಾರದಲ್ಲಿ ಅನುಕೂಲ. ಇದರಿಂದ ಕನಿಷ್ಠ ರೂ 10,000-15,000 ವಾರ್ಷಿಕ ವರಮಾನವನ್ನು ನಿರೀಕ್ಷಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9088672985 ಸಂಪರ್ಕಿಸಬಹುದು. ಇದುವರೆಗೆ ಶ್ರೀಗಂಧದ ಕೃಷಿಯಿಂದ ಹೆಚ್ಚಿನ ಆದಾಯವನ್ನು ಗಳಿಸುವ ವಿಧಾನ ಈ ಕುರಿತು ಮಾತನಾಡಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದ ಸಿದ್ದಪ್ಪ ಕಣ್ಣೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತರಬೇತಿ ಕಾರ್ಯಕ್ರಮ.

We'll be right back. We'll be right back. ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಕೋನಬೈವಿನ ರಾಜಣ್ಣ ಮತ್ತು ತಂಡದವರಿಂದ ನಂದಿಕೋಲು ಸ್ವರ ಕೇಳಿದಿರಿ. ಇನ್ನು ಮುಂದೆ ಪರಿಸರ ಗೀತೆ. ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಈ ಭೂಮಿಯ ಎಲ್ಲ ಮಕ್ಕಳಿಗೆ, ನಾಳಿನ ಮಕ್ಕಳ ಮರಗಳು ಮುರಿವುದು ಬೇಡ ತಂದೆಗಳೇ, ನಾಳಿನ ಮಕ್ಕಳ ಮರಗಳು ಮುರಿವುದು ಬೇಡ ತಂದೆಗಳೇ, ಅನಾಥ ಮಾಡದಿರಿ ಅನಾಥ ಮಾಡದಿರಿ, ಗಿಡಗಳ ನೆಟ್ಟು ಬೆಳೆಯ ಗುಡಿ, ದೇವರು ಕೊಟ್ಟ ಕಾಡು ಈ ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಈ ಭೂಮಿಯ ಎಲ್ಲ